ಓಹೋಹೋ, ಎಲ್ಲಿಗೆ ಹೊರಟೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಣ್ಣಪ್ಪ. KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. ಇನ್ನು ಮುಂದೆ ಕೃಷಿಯ ಮೇಲೆ ಜಾಗತಿಕ ಪರಿಣಾಮಗಳು, ಈ ಕುರಿತು ಹಿರಿಯೂರು ಬಬ್ಬೂರು ಫಾರ್ಮ್ನ ತೋಟಗಾರಿಕೆ ಮಹಾವಿದ್ಯಾಲಯದಲ್ಲಿ ಸಹ ಪ್ರಾಧ್ಯಾಪಕರು ಹಾಗೂ ಕೃಷಿ ವಿಸ್ತರಣಾ ವಿಭಾಗದ ಮುಖ್ಯಸ್ಥರಾದ ಡಾ ಕೆ ಅಮರೇಶ್ ಕುಮಾರ್ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಈ ಕೃಷಿಯ ಮೇಲೆ ಜಾಗತಿಕ ಪರಿಣಾಮಗಳು, ಅದರ ಬಗ್ಗೆ ನಿಮಗೆ ಇವತ್ತು ಮಾಹಿತಿ ಮಾಡಿಕೊಡ್ಲಿಕ್ಕೆ ಈಗ ನಮ್ಮ ಜೊತೆಗಿದ್ದಾರೆ ಹಿರಿಯೂರು ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಕೃಷಿ ವಿಸ್ತರಣಾ ವಿಭಾಗದ ಮುಖ್ಯಸ್ಥರಾಗಿ ಹಾಗೂ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಕೆ ಅಮರೇಶ್ ಕುಮಾರ್ ಅವರು ಈಗ ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವರಿಂದನೇ ಈ ಇದರ ಬಗ್ಗೆ ಒಂದು ಮಾಹಿತಿಯನ್ನು ಪಡೆದುಕೊಳ್ಳೋಣ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ. ಈಗ ಮೊದಲನೆಯದಾಗಿ ನಮ್ಮ ದೇಶದ ಒಂದು ಕೃಷಿಯ ಮೇಲೆ ಈ ಜಾಗತೀಕರಣದ ಪರಿಣಾಮ ಯಾವ ರೀತಿಯಾಗಿ ಬೀರಿದೆ ಅನ್ನೋದ್ರ ಬಗ್ಗೆ ಹೇಳಿ. ಈಗ ಮುಖ್ಯವಾಗಿ ಸುಮಾರು ನಮ್ಮ ದೇಶದಲ್ಲಿ 1960 ಹಸಿರು ಕ್ರಾಂತಿ ಅಂತ ಯಾವಾಗ ನಾವು ಚಾಲ್ತಿಗೆ ತಂದು ನಮ್ಮ ದೇಶದಲ್ಲಿ, ಆಗ ನಮ್ಮ ಜನಸಂಖ್ಯೆಗೆ ಮತ್ತು ನಮ್ಮ ಕೃಷಿಯ ಉತ್ಪಾದನೆಗೆ ಅನುಗುಣವಾಗಿ ನಾವು ಹಲವಾರು ತಂತ್ರಜ್ಞಾನಗಳನ್ನು ಕೃಷಿಯಲ್ಲಿ ಮತ್ತು ಕೃಷಿಯ ಉಪಕಸಬುಗಳಲ್ಲಿ ಅವುಗಳನ್ನು ಅಳವಡಿಸಿಕೊಂಡು ಬಂದವು. ಸುಮಾರು 3-4 ದಶಕಗಳ ಆದ ನಂತರ ಅತಿ ಹೆಚ್ಚು ಉತ್ಪಾದನೆಯನ್ನು ಮಾಡುವಂಥ ಶಕ್ತಿಯನ್ನು ನಮ್ಮ ದೇಶದ ಕೃಷಿಯಲ್ಲಿ ಸಂಶೋಧನೆ, ತಂತ್ರಜ್ಞಾನ ಹಾಗೂ ಆ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವಲ್ಲಿ ಉತ್ತಮವಾದಂಥ ಆವಿಷ್ಕಾರಗಳನ್ನು ಸಹ ನಾವು ನಡೆಸಿಕೊಳ್ತಾ ಬಂದಿದ್ದೇವೆ. ಈ ಎಲ್ಲ ಕೃಷಿ ಉತ್ಪಾದನೆಗೆ ನಮ್ಮ ದೇಶದಲ್ಲಿ ಉತ್ಕೃಷ್ಟವಾದಂಥ ಒಂದು ಅಂಗಸಂಸ್ಥೆ ಅಂದರೆ ICAR ಅಂತ ಹೇಳಿ ಭಾರತ ಕೃಷಿ ಅನುಸಂಧಾನ ಪರಿಷತ್. ಇದರ ಎಲ್ಲ ಒಂದು ಆಗುಹೋಗುಗಳಿಗೆ, ಉತ್ಪಾದನೆಗೆ ಹಾಗೂ ಇದರ ಗಣನೀಯವಾದ ಒಂದು ಬೆಳವಣಿಗೆಗೆ ಶ್ರಮಿಸ್ತಾ ಬಂದಿದೆ. ಇಡೀ ದೇಶದಲ್ಲಿ ಈ ನಮ್ಮ ICAR ಸಂಸ್ಥೆ ವ್ಯಾಪಕವಾಗಿ ಹೆಚ್ಚಿನ ತಂತ್ರಜ್ಞಾನಗಳನ್ನು ಆಯಾ ಪ್ರದೇಶದ ಜನರಿಗೆ ಕೊಟ್ಟು ಅವರ ಒಂದು ಉತ್ತಮವಾದಂಥ ಜೀವನ ಶೈಲಿಗೆ ಪ್ರಮುಖವಾದ ಪಾತ್ರವನ್ನು ವಹಿಸಿದೆ. ಈಗಾಗಲೇ ನಮಗೆ ತಿಳಿದಿರುವಾಗಲೇ ರೈತ ಬಾಂಧವರೇ, ಸರಿಸುಮಾರು 56-58% ರೈತರು ಇವತ್ತಿಗೂ ಸಹ ಗ್ರಾಮೀಣ ಪ್ರದೇಶದಲ್ಲಿ ಕೃಷಿ ಹಾಗೂ ಕೃಷಿಯ ಚಟುವಟಿಕೆಗಳಲ್ಲಿ, ಹಲವಾರು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. ಈಗ ಕಾಲ ಕಳೆದಂತೆ ಕೃಷಿಯಲ್ಲಿ ಹಲವಾರು ಬದಲಾವಣೆಗಳು ಕಂಡು ಬಂದಿದೆ. ಉತ್ಪಾದನೆಯಲ್ಲಿ ಆಗ್ಬೋದು ಅಥವಾ ಸಂಸ್ಕರಣೆಯಲ್ಲಿ ಆಗ್ಬೋದು, ಮಾರುಕಟ್ಟೆಯಲ್ಲಿ ಆಗ್ಬೋದು. ಮೊದಲು ರೈತರು ತಮ್ಮ ಉತ್ಪಾದನೆಯನ್ನ ಪಕ್ಕದಲ್ಲಿರುವಂತ ಸಂತೆಗಳಲ್ಲೋ ಅಥವಾ ಮಾರುಕಟ್ಟೆಯಲ್ಲೋ ಅಥವಾ ಜಿಲ್ಲಾ ಮಟ್ಟದಲ್ಲೋ ಅಥವಾ ಕೊನೆಗೆ ರಾಜ್ಯ ಮಟ್ಟದ ಒಂದು ಕೇಂದ್ರ ಸ್ಥಾನಗಳಲ್ಲಿ ಮಾರಾಟ ಮಾಡ್ತಾ ಇದ್ರು. ಅಂದ್ರೆ ಅವರಿಗೆ ಒಂದು ತಂತ್ರಜ್ಞಾನದ ಅಡವಳಿಕೆ ಕೊರತೆ ಇತ್ತು ಅಂತ ಅಲ್ಲ, ಅಲ್ಲಿ ಅವರು ಒಂದು ಸೆಲ್ಫ್ ಸಫಿಷಿಯಂಟ್ ಆಗಿರುತ್ತಿದ್ರು. ಈ ಜಾಗತೀಕರಣದ ಬಂದ ನಂತರ ನಮ್ಮ ದೇಶದಲ್ಲಿ ಕೃಷಿಯಲ್ಲಿ ಒಂದು ಉತ್ತಮವಾದಂತಹ ಆವಿಷ್ಕಾರವನ್ನೇ ಸೃಷ್ಟಿ ಮಾಡಲಿಕ್ಕೆ ಸಹಾಯ ಆಗಿದೆ. ಅಂದ್ರೆ ಇತ್ತೀಚಿನ ಜಾಗತೀಕರಣ ಕೃಷಿ ಮತ್ತು ಇತರ ಉತ್ಪಾದನೆಗಳಲ್ಲಿ ಗಣನೀಯವಾದ ಮತ್ತು ಮುಖ್ಯವಾಗಿ ವ್ಯಾಪಾರದ ವೆಚ್ಚದಲ್ಲಿನ ಒಂದು ಉತ್ಪಾದನೆಯನ್ನ ಹೆಚ್ಚು ಮಾಡಿದೆ. ಇದನ್ನು ಮುಖ್ಯವಾಗಿ ಮಾಹಿತಿ ಮತ್ತು ತಂತ್ರಜ್ಞಾನದ ಕ್ರಾಂತಿಯಿಂದ ಮತ್ತು ಕೃಷಿ ಉತ್ಪನ್ನಗಳ ವಿಷಯಗಳಲ್ಲಿ, ಮುಖ್ಯವಾಗಿ ಉತ್ಪಾದನೆ, ಬಳಕೆ, ಸಂಸ್ಕರಣೆ, ವ್ಯಾಪಾರ ಮತ್ತು ಇವುಗಳನ್ನು ಒಂದು ವಿರೂಪಗೊಳಿಸುವುದು, ಅಂದರೆ ಅದರ ಒಂದು ಉತ್ಪಾದನೆಯನ್ನು ನೇರವಾಗಿ ಮಾರುಕಟ್ಟೆಗೆ ತರುವ ಬದಲು ಅದರ ಒಂದು ಪರಿವರ್ತನೆಯನ್ನು ಮಾಡಿ, ನಾವು ಸಂಸ್ಕರಣೆ ಅಂತ ಏನು ಹೇಳ್ತೀವಿ ಅಥವಾ ವ್ಯಾಲ್ಯೂ ಅಡಿಷನ್ ಅಂತ ನಾವು ಹೇಳ್ತೀವಿ, ಅದರ ಒಂದು ಉತ್ಪಾದನೆಯನ್ನು ಬೇರೆ ರೀತಿಯಲ್ಲಿ ನಾವು ಗ್ರಾಹಕರಿಗೆ ತಲುಪಿಸುವ ನಿಟ್ಟಿನಲ್ಲಿ ಯೋಚನೆಯನ್ನು ಮಾಡಿ ಈ ಜಾಗತೀಕರಣವನ್ನು ನಾವು ರಫ್ತು ಅಥವಾ ಆಮದನ್ನು ಕೃಷಿ ಉತ್ಪನ್ನಗಳಲ್ಲಿ ಏನು ಮಾಡ್ತಿದ್ದೀವಿ ಇದನ್ನು ನಾವು ಅಳವಡಿಸಿಕೊಂಡು ಮಾಡೋದ್ರಿಂದ ಜಾಗತೀಕರಣವು ಕೃಷಿಯಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ಇವತ್ತಿನ ದಿನದಲ್ಲಿ ತಂದುಕೊಟ್ಟಿದೆ. ಸರ್, ಈ ನಮ್ಮ ಕೃಷಿಯಲ್ಲಿ ಜಾಗತೀಕರಣದಿಂದ ಸ್ವಲ್ಪ ಬದಲಾವಣೆಗಳು ಆಗಿದೆ ಅಂತ ತಿಳ್ಕೊಬೇಕಾದ್ರೆ ಕೆಲವೊಂದು ಲಕ್ಷಣಗಳನ್ನು ನಾವು ಗಮನಿಸಬೇಕಾಗುತ್ತೆ. ಈ ಜಾಗತೀಕರಣ ನಮ್ಮ ಮೇಲೆ ಪ್ರಭಾವ ಬೀರಿದೆ, ನಮ್ಮಲ್ಲಿ ಗಮನಾರ್ಹವಾದ ಒಂದು ಪರಿಣಾಮ ಬೀರಿದೆ ಅನ್ನೋದ್ರ ಬಗ್ಗೆ ಏನು ಲಕ್ಷಣಗಳು ನಮಗೆ ಗೊತ್ತಾಗ್ತವೆ ಅನ್ನೋದು? ಸಾಮಾನ್ಯವಾಗಿ ಈಗ ಜಾಗತೀಕರಣ ಅಂತ ಅಂದ್ರೆ ಎಲ್ಲ ರಂಗಗಳಲ್ಲೂ, ಅದು ವೈದ್ಯಕೀಯ ಆಗಿರಬಹುದು, ತಾಂತ್ರಿಕತೆ ಆಗಿರಬಹುದು, ಕೃಷಿ ಆಗಿರಬಹುದು, ವ್ಯಾಪಾರ ಆಗಿರಬಹುದು ಅಥವಾ ಇಂಡಸ್ಟ್ರಿ ಆಗಿರಬಹುದು, ಪ್ರತಿಯೊಂದು ಒಂದು ಉತ್ಪಾದನೆಯಲ್ಲಿ ಅಥವಾ ಅಭಿವೃದ್ಧಿಯಲ್ಲಿ ಈ ಜಾಗತೀಕರಣವು ತನ್ನದೇ ಆದಂಥ ಛಾಪವನ್ನು ಮೂಡಿಸಿದೆ. ಈಗ ಕೃಷಿಗೆ ಅಥವಾ ಕೃಷಿಯ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಈ ಜಾಗತೀಕರಣವು ತುಂಬ ಅತ್ಯಂತ ಗಮನಾರ್ಹವಾದಂಥ ಒಂದು ಬದಲಾವಣೆಯನ್ನೇ ತಂದಿದೆ. ನಾವು ಹೇಳಬೇಕಾದರೆ ನೇರವಾಗಿ ಇದರ ಲಕ್ಷಣಗಳೇನಪ್ಪ ಅಂತಂದರೆ, ಒಂದು ಬೆಳೆಯುತ್ತಿರುವಂಥ ಆರ್ಥಿಕತೆಯಲ್ಲಿ, ಕೃಷಿ ಕ್ಷೇತ್ರದಲ್ಲಿ, ಒಂದು ಬಂಡವಾಳದಲ್ಲಿ ಏರ್ಪೇರುಗಳನ್ನು ನಾವು ನೋಡ್ತಾ ಬಂದಿದ್ವಿ. ಅಂದರೆ ಈಗ ಪ್ರೈವೇಟ್ ಕಂಪನಿಗಳಾಗಿರಬಹುದು ಅಥವಾ ಬಹುರಾಷ್ಟ್ರೀಯ ಕಂಪನಿಗಳಾಗಿರಬಹುದು ಅಥವಾ ಸಣ್ಣ ಪುಟ್ಟ ಖಾಸಗಿ ಸಂಸ್ಥೆಗಳಾಗಿರಬಹುದು, ಇವರೆಲ್ಲ ಈಗ ಕೃಷಿಯಲ್ಲಿ ತೊಡಗಿಸ್ಕೊಂಡು ಬಂದಿದ್ದಾರೆ. ಇದರಲ್ಲಿ ಏನಾಗುತ್ತೆ ಅಂದರೆ, ಕೃಷಿಯು ಒಂದು ಕೃಷಿಯಾಗಿ ಉಳ್ಕೊಳ್ಳೋದು ಬಿಟ್ಟು ಕೃಷಿ ಒಂದು ಕೈಗಾರೀಕರಣವಾಗಿ ಮುಂದುವರಿಯೋದಕ್ಕೆ ಇದಕ್ಕೆ ಒಂದು ಸಹಕಾರಿಯಾಗಿದೆ. ಇದರಲ್ಲಿ ಸರಾಸರಿಗಿಂತ ಹೆಚ್ಚಿನ ಜನಸಂಖ್ಯೆಯು ಈ ಕೃಷಿಯಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ತುಂಬ ಅನುವು ಮಾಡಿಕೊಡುತ್ತೆ. ಹಾಗೇನೆ ಅದರ ಒಂದು ತುಲನಾತ್ಮಕ ಪ್ರಾಯೋಗಿಕವಾಗಿ ಹಲವಾರು ವಿಷಯಗಳು ಪ್ರತಿಯೊಬ್ಬ ಜನರಿಗೂ ಸಹ ಅರಿವಾಗುವ ರೀತಿಯಲ್ಲಿ ಈ ಜಾಗತೀಕರಣವು ಕೃಷಿಯಲ್ಲಿ ಒಂದು ಮಹತ್ವವಾದಂಥ ಒಂದು ಪ್ರಭಾವವನ್ನು ಬೀರಿದೆ. ಅದರಲ್ಲೂ ಮುಖ್ಯವಾಗಿ ರಫ್ತಿಗೆ ಸಂಬಂಧಪಟ್ಟಂಥ ಈ ಉತ್ಕೃಷ್ಟವಾದಂಥ ಉತ್ಪನ್ನಗಳನ್ನು ರೈತರು ಬೆಳೀತಾ ಇರೋದರಿಂದ ಹಾಗೂ ವಿದೇಶಕ್ಕೆ ನೇರವಾಗಿ ದೊಡ್ಡ ಪ್ರಮಾಣದಲ್ಲಿ ನಾವು ಹೊರಗಡೆ ಕಳಿಸ್ತಾ ಇರೋದರಿಂದ ದೇಶದ ಕೃಷಿ ಕ್ಷೇತ್ರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಸ್ಪರ್ಧಾತ್ಮಕವಾಗಿ ಉತ್ಪನ್ನಗಳನ್ನು ಬೆಳೆದು ಉತ್ಪಾದನೆಯಲ್ಲಿ ನಾವು ಅಗ್ರಸ್ಥಾನದಲ್ಲಿ ಇವತ್ತಿಗೂ ಸಹ ಹಲವಾರು ಕೃಷಿಯ ಬೇರೆ ಬೇರೆ ಪದಾರ್ಥಗಳಲ್ಲಿ ನಾವು ಪ್ರಪಂಚದಲ್ಲಿ ಉತ್ಕೃಷ್ಟ ಮಟ್ಟದಲ್ಲಿ ನಮ್ಮ ದೇಶದ ರೈತರು ಇವತ್ತಿಗೂ ಸಹ ಸವಾಲನ್ನು ಸ್ವೀಕರಿಸ್ತಾ ಬಂದಿದ್ದಾರೆ ಹಾಗೂ ಅದರಲ್ಲಿ ಜಯಶಾಲಿಗಳು ಸಹ ಆಗಿದ್ದಾರೆ. ಈ ನಿಟ್ಟಿನಲ್ಲಿ ಬಳಕೆಯ ಮಾದರಿಯಲ್ಲಿರುವಂಥ ಬದಲಾವಣೆಗಳನ್ನು ರೈತರ ಹಂತದಲ್ಲಿನೇ ಉತ್ಪನ್ನಗಳನ್ನು ಬಳಕೆ ಮಾಡುವ ರೀತಿಯಲ್ಲಿ ಉತ್ಪಾದಿಸಿ ನಿಧಾನಗತಿಯಲ್ಲಿ ರೈತರು ಹಂತ ಹಂತವಾಗಿ ಬೆಳೆದು ಮತ್ತು ಅವರು ಮಧ್ಯಮ ಮತ್ತು ಆದಾಯ ತರುವಂಥ ದೇಶಗಳಿಗೆ ನಮ್ಮ ದೇಶದ ಉತ್ಪನ್ನಗಳನ್ನು ನೇರವಾಗಿ ರಫ್ತು ಮಾಡಿ ಅದರಿಂದ ಅವರು ಉತ್ತಮವಾದಂಥ ಲಾಭವನ್ನು ಪಡಿತಾ ಬಂದಿದ್ದಾರೆ. ಹಾಗೂ ಧಾನ್ಯಗಳ ವಿಷಯಗಳಿಗೆ ಬಂದರೆ ಅಥವಾ ತೋಟಗಾರಿಕೆ ಬೆಳೆಗಳ ವಿಷಯಗಳಿಗೆ ಬಂದರೆ ಅದರಲ್ಲೂ ಸಹ ವಿವಿಧ ಉದ್ದಿಮೆಗಳು ಈಗಾಗಲೇ ತಲೆ ಎತ್ತಿ ನಿಂತಿದ್ದಾವೆ. ಇದಕ್ಕೆ ದೂರದಲ್ಲಿರುವಂಥ ದೇಶಗಳಿಗೆ ನೇರವಾಗಿ ಕಾಂಟ್ರಾಕ್ಟನ್ನು ತಗೊಂಡು ಆ ಒಂದು ಕಾಂಟ್ರಾಕ್ಟ್ನ ಮೂಲಕ ದೇಶದ ಉತ್ಪನ್ನಗಳನ್ನು ಬೇಡಿಕೆಗೆ ಅನುಸಾರವಾಗಿ ರಫ್ತು ಮಾಡ್ತಾ ಬಂದಿದ್ದಾರೆ ನಮ್ಮ ರೈತ ಬಾಂಧವರು. ಇನ್ನು ಜಾನುವಾರುಗಳು ಹಾಗೂ ಉಪಕಸಬುಗಳಿಗೆ ಬಂದರೆ ರೈತರಿಗೆ ನೇರವಾಗಿ ಮಾಹಿತಿ ಮತ್ತು ತಂತ್ರಜ್ಞಾನದ ಅಳವಡಿಕೆಯಿಂದ ಯಾವ ರೀತಿಯಾದಂಥ ಉತ್ತಮವಾದಂಥ ಗುಣಮಟ್ಟದ ನಮ್ಮ ಸ್ಥಳೀಯ ಬೇಡಿಕೆಗೆ ಅನುಗುಣವಾಗಿ ಉತ್ಪನ್ನಗಳನ್ನು ತಯಾರಿಸಿ ಜೊತೆಗೆ ಹೊರದೇಶಗಳಿಗೂ ಸಹ ಯಾವ ರೀತಿಯಾಗಿ ಪದಾರ್ಥಗಳನ್ನು ಬೇಡಿಕೆಯಲ್ಲಿ ಇದೆ ಅಂತ ತಿಳ್ಕೊಂಡು ಅವುಗಳ ನಿವ್ವಳ ವ್ಯಾಪಾರವನ್ನು ಸಹ ಹೆಚ್ಚಳವಾಗಿ ಮಾಡಿಕೊಂಡಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಾರದು. ಇದಕ್ಕೆ ಪೂರಕವಾಗಿ ಉತ್ಪಾದಕರಿಗೆ ಹೋಲಿಸಿದರೆ ರೈತರಿಗೆ ಸರ್ಕಾರದ ನೆರವು ಸಹ ಇದರಲ್ಲಿ ತುಂಬಾ ಬರ್ತಿದೆ. ಹಾಗೂ ಉತ್ಪಾದನೆಗೆ ಹೋಲಿಸಿದರೆ ರೈತರು ಈ ಎಲ್ಲ ಹಂತದಲ್ಲೂ ಸಹ ದಿನದಿಂದ ದಿನಕ್ಕೆ ಉತ್ತಮವಾದಂಥ ಬೆಳವಣಿಗೆಯನ್ನು ಸಾಧಿಸ್ತಾ ಬಂದಿದ್ದಾರೆ. ಹಾಗಾಗಿ ಈ ವ್ಯಾಪಾರದಲ್ಲಿ ರೈತರು ಕೃಷಿಗೆ ಮತ್ತು ಕೃಷಿಗೆ ಸಂಬಂಧಪಟ್ಟ ಕ್ಷೇತ್ರಗಳಲ್ಲಿ ಹೋಲಿಸಿದರೆ ಅನುಕೂಲವಾದಂಥ ಬದಲಾವಣೆಗಳನ್ನು ನಿರಂತರವಾಗಿ ಕಾಣ್ತಾ ಬಂದಿದ್ದಾರೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲಾರದು. ರೈತರು ಬೆಳೆದಂತ ಕೃಷಿ ಉತ್ಪನ್ನಗಳಿಗೆ ಗ್ರಾಹಕರಿಗೆ ತಲುಪಬೇಕು ಮತ್ತೆ ಅಂದ್ರೆ ಅದರ ಮುಖ್ಯವಾದ ಒಂದು ಭಾಗ ಅಂದ್ರೆ ಕೃಷಿ ಮಾರುಕಟ್ಟೆಗಳು, ಅದರ ಮುಖಾಂತರನೇ ಅವು ಎಲ್ಲ ಸಾಮಾನ್ಯ ಜನರಿಗೆ ತಲುಪಬೇಕಾದ ಜಾಗಕ್ಕೆ ತಲುಪುತ್ತೆ. ಈ ಮಾರುಕಟ್ಟೆಯಲ್ಲಿ ಏನಾದರೂ ಗಮನಾರ್ಹವಾದ ಒಂದು ಬದಲಾವಣೆಗಳು ಆಗಿದ್ದಾವ ಈ ಜಾಗತೀಕರಣದ ಪರಿಣಾಮವಾಗಿ ಅನ್ನೋದು, ಅದ್ರ ಬಗ್ಗೆ ಹೇಳಿ ಸರ್. ಸಹಜವಾಗಿ ಪ್ರತಿಯೊಬ್ಬರು ಏನನ್ನ ಯೋಚನೆ ಮಾಡ್ತೇವೆ ಅಂದ್ರೆ ನಾವು ಉತ್ಪಾದನೆ ಮಾಡಿರುವಂತ ಪದಾರ್ಥಗಳು ಎಲ್ಲಿ ನಮಗೆ ಹೆಚ್ಚಿಗೆ ಒಂದು ದರವನ್ನು ದೊರಕಿಸಿಕೊಡುತ್ತೆ ಅಥವಾ ಲಾಭವನ್ನು ದೊರಕಿಸಿಕೊಡುತ್ತೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ನಾವು ಪದಾರ್ಥಗಳನ್ನು ನಾವು ಉತ್ಪಾದನೆ ಮಾಡ್ತೇವೆ. ಹಾಗೆಯೇ ಕೃಷಿಯಲ್ಲೂ ಸಹ ರೈತರು ಉತ್ಪಾದನೆ ಮಾಡಿದಾದ ನಂತರ ತಮ್ಮ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಹಾಕುವಾಗ ಅಥವಾ ಮಾರುಕಟ್ಟೆಗೆ ತಲುಪಿಸುವಾಗ ಅವರದೇ ಆದಂಥ ಕೆಲವೊಂದು ರೂಪುರೇಷೆಗಳನ್ನು ಅವರು ಈಗಾಗಲೇ ಅಳವಡಿಸಿಕೊಂಡಿದ್ದಾರೆ. ಸ್ಥಳೀಯವಾದಂಥ ಮಾರುಕಟ್ಟೆ ಆಗಿರಬಹುದು, ಸಂತೆ ಆಗಿರಬಹುದು ಅಥವಾ ಜಿಲ್ಲಾ ಕೇಂದ್ರದ ಮಾರುಕಟ್ಟೆಗಳಾಗಿರಬಹುದು, APMC ಆಗಿರಬಹುದು, ಈ ಥರದ ಒಂದು ಟ್ರೆಡಿಷನಲ್ ಮಾರ್ಕೆಟ್ಸ್ ಅಂತ ನಾವು ಏನು ಹೇಳ್ತೀವಿ, ಸ್ಥಳೀಯವಾದಂಥ ಮಾರುಕಟ್ಟೆಗಳಿಗೆ ರೈತರು ಹಾಕೋದು ಸಹಜವಾದಂಥ ಒಂದು ಪ್ರಕ್ರಿಯೆ ನಾವು ಕಂಡು ಬಂದಿರುವಂಥದ್ದು. ಈಗ ಜಾಗತೀಕರಣದ ಒಂದು ಉನ್ನತೀಕರಣ ಆಗಿ ಅದರ ಒಂದು ಮಾಹಿತಿ ಪ್ರತಿಯೊಬ್ಬ ರೈತರಿಗೂ ಸಹ ಈಗಾಗಲೇ ತಲುಪಿರೋದ್ರಿಂದ ಈ ಆರ್ಥಿಕ ಅಭಿವೃದ್ಧಿ ಅತ್ಯಂತ ಗಮನಾರ್ಹವಾದ ಒಂದು ಪರಿಣಾಮವನ್ನು ಬೀರಿದೆ ಅಂತ ಹೇಳಿದರೆ ತಪ್ಪಾಗಲಾರದು. ಅದರಲ್ಲಿ ಕೃಷಿ ಕ್ಷೇತ್ರದ ಸಾಪೇಕ್ಷ ಒಂದು ಅಭಿವೃದ್ಧಿ ಅಂತಂದರೆ ಈ ಕೈಗಾರೀಕರಣ ಮುಂದುವರೆದಂತೆ ಕೃಷಿಯಲ್ಲಿರುವಂಥ ಬೇರೆ ಬೇರೆ ಒಂದು ಅಂಶಗಳನ್ನು ಸಹ ನಾವಿಲ್ಲಿ ಪರಿಗಣಿಸಬೇಕಾಗುತ್ತೆ. ಯಾಕಂದರೆ ಮಾರುಕಟ್ಟೆ ಅಂತ ಹೇಳಿದ್ರೆ ನೇರವಾಗಿ ಕೋಯಿ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಹಾಕೋದು ಒಂದೇ ಅಲ್ಲ, ಅದಕ್ಕೆ ಪೂರಕವಾಗಿ ಆ ಪ್ರದೇಶದಲ್ಲಿ ರೈತರು ಬೆಳೆದಂಥ ಉತ್ಪನ್ನಗಳು ಯಾವ ರೀತಿಯಾಗಿ ಅದರ ಒಂದು ಗುಣಮಟ್ಟವನ್ನು ಅವರು ಕಾಪಾಡಿಕೊಂಡು ಅದನ್ನು ಬೆಳೆದಿದ್ದಾರೆ ಅನ್ನೋದು ಬಹಳಷ್ಟು ಒಂದು ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಅದಕ್ಕೆ ನಾವು ಹೊರದೇಶಗಳಿಗೆ ರಫ್ತು ಮಾಡಬೇಕಾದ್ರೆ ಪದಾರ್ಥಗಳನ್ನು ಮೊದಲು ವರ್ಗೀಕರಣ ಮಾಡಿ ಅದರ ಒಂದು ಬೇರೆ ಬೇರೆ ರೀತಿಯಾಗಿ ಅವುಗಳನ್ನು ನಾವು ಪರೀಕ್ಷೆ ಮಾಡಿ ಅದು ಉತ್ತಮವಾದಂಥ ಗುಣಮಟ್ಟದ ಪದಾರ್ಥ ಹೌದೋ ಅಲ್ವೋ, ಅದು ನಾವು ಬೇರೆ ದೇಶಕ್ಕೆ ಕಳಿಸಬೇಕಾದ್ರೆ ಅವರು ಕೇಳಿರುವಂಥ ಗುಣಮಟ್ಟದಲ್ಲಿ ಇದೆಯೋ ಇಲ್ಲವೋ ಅಂತ ಹೇಳಿ ಮೊದಲು ಅದನ್ನು ಖಾತರಿಪಡಿಸಿಕೊಂಡ ನಂತರ ಅವುಗಳನ್ನು ಹೊರದೇಶಗಳಿಗೆ ಕಳಿಸಲಿಕ್ಕೆ ಮಾತ್ರ ಸಾಧ್ಯ ಆಗ್ತದೆ. ಹಾಗಾಗಿ ಈಗಾಗಲೇ ರೈತ ಒಕ್ಕೂಟಗಳು ಈಗ ತಲೆಯೆತ್ತಿವೆ. ಹಲವಾರು ಉತ್ಪನ್ನಗಳಲ್ಲಿ ಅಥವಾ ಹಲವಾರು ಬೆಳೆಗಳಲ್ಲಿ ಈಗಾಗಲೇ ಪುಷ್ಪ ಕೃಷಿಯಲ್ಲಾಗಿರಬಹುದು, ಹೈನುಗಾರಿಕೆಯಲ್ಲಾಗಿರಬಹುದು, ತರಕಾರಿ ಬೆಳೆಗಳಲ್ಲಾಗಿರಬಹುದು, ಹೀಗೆ ಹಲವಾರು ಬೆಳೆಗಳಲ್ಲಿ ಈಗ ರೈತ ಒಕ್ಕೂಟಗಳನ್ನು ಈವನ್ ಈಗ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಸಿರಿಧಾನ್ಯ ಬಳಕೆ ಉತ್ಪಾದಕರು ಮತ್ತು ಬಳಕೆದಾರರ ಒಕ್ಕೂಟ, ಹೀಗೆ ಹಲವಾರು ಉತ್ಪನ್ನಗಳನ್ನು ಬೆಳೆಯುವಂಥ ಉತ್ಪಾದಕರ ಸಂಘಗಳು ಅಥವಾ ನಾವು ರೈತ ಒಕ್ಕೂಟಗಳು ಅಂತ ಏನು ಹೇಳ್ತೀವಿ ಈಗಾಗಲೇ ಸ್ಥಾಪನೆಯಾಗಿದ್ದಾವೆ. ಈ ಒಂದು ಸಂಸ್ಥೆಗಳ ಮೂಲಕ ಉತ್ತಮವಾದಂಥ ಗುಣಮಟ್ಟದ ಉತ್ಪನ್ನಗಳನ್ನು ಬೆಳೆದು ಅತಿ ದೂರದ ಪ್ರದೇಶಗಳಿಗೆ ಅಥವಾ ಹೊರದೇಶಗಳಿಗೆ ಗುಣಮಟ್ಟದ ಮತ್ತು ಪರೀಕ್ಷಾರ್ಥ ರೀತಿಯಲ್ಲಿ ಈಗಾಗಲೇ ವಿವಿಧ ದೇಶಗಳಿಗೆ ನಮ್ಮ ಉತ್ಪನ್ನಗಳನ್ನು ಕಳಿಸ್ತಿದ್ದಾರೆ. ಹಾಗಾಗಿ ಜಾಗತೀಕರಣದಲ್ಲಿ ಮಾರುಕಟ್ಟೆ ವ್ಯವಸ್ಥೆಗೆ ಯಾವುದೇ ಒಂದು ಅಡಕು ತೊಡಕುಗಳು ಯಾವುದೂ ಇಲ್ಲ. ಅದರ ಜೊತೆಗೆ ರೈತರು ಒಂದು ಗಮನದಲ್ಲಿಟ್ಟುಕೊಳ್ಳಬೇಕಾದಂಥ ವಿಷಯ ಏನಂದರೆ ರೈತರು ಒಬ್ಬರು ಇಬ್ಬರು ಅಥವಾ ಕ್ಯಾಟರ್ಡ್ ಅಂದರೆ ನಾವು ಎಲ್ಲೋ ಒಂದೊಂದು ಪ್ರದೇಶದಲ್ಲಿ ಒಂದು ಬೆಳೆಯನ್ನು ಬೆಳೆಯೋದರ ಬದಲು ಹೆಚ್ಚಿನ ಪ್ರದೇಶದಲ್ಲಿ ಒಂದೇ ಬೆಳೆಯನ್ನು ಉತ್ತಮ ರೀತಿಯಲ್ಲಿ ಉತ್ಪಾದನೆ ಮಾಡಿದ್ದೆ ಆದರೆ ಅವರಿಗೆ ಉತ್ಪಾದನಾ ವೆಚ್ಚವೂ ಕಡಿಮೆ ಆಗ್ತದೆ ಹಾಗೂ ಮಾರುಕಟ್ಟೆಗೆ ತಲುಪಿಸಿ ಉತ್ತಮವಾದಂಥ ಒಂದು ಲಾಭವನ್ನು ಸಹ ಪಡೀಲಿಕ್ಕೆ ಖಂಡಿತವಾಗಲೂ ಸಾಧ್ಯ ಆಗ್ತದೆ. ಎಲ್ಲರೂ ಒಂದೇ ಬೆಳೆಯನ್ನು ಉತ್ತಮವಾಗಿ ವೈಜ್ಞಾನಿಕವಾಗಿ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ಕಾಲಕ್ಕೆ ಸರಿಯಾಗಿ ಎಲ್ಲ ಚಟುವಟಿಕೆಗಳನ್ನು ಮಾಡಿ ಉತ್ತಮವಾದಂಥ ಬೆಳೆಯನ್ನು ಬೆಳೆದು ಉತ್ಪಾದನೆಯನ್ನು ಬೆಳೆದಿದ್ದೇ ಆದರೆ ಖಂಡಿತವಾಗಲೂ ಜಾಗತಿಕ ಮಾರುಕಟ್ಟೆಯಲ್ಲಿ ಬೆಳೆದಂಥ ಉತ್ಪನ್ನಗಳಿಗೆ ಹೆಚ್ಚು ಬೇಡಿಕೆ ಹಾಗೂ ನಿರಂತರವಾಗಿ ಈ ಮಾರುಕಟ್ಟೆ ವ್ಯವಸ್ಥೆಯನ್ನು ರೈತರೇ ಇದನ್ನು ಮಾಡಿಕೊಂಡು ಹೋಗಲಿಕ್ಕೆ ಯಾವುದೇ ಒಂದು ತೊಂದರೆ ಇರೋದಿಲ್ಲ ಅಂತ ನನ್ನ ಭಾವನೆ. ನಾವು ಈ ನಿಟ್ಟಿನಲ್ಲಿ ಯೋಚನೆ ಮಾಡಬಹುದಾದ್ರೆ ಈ ಕೃಷಿ ಬೆಳವಣಿಗೆಯಲ್ಲಿ ಅಂದರೆ ಯಾವ್ಯಾವ ಬದಲಾವಣೆಗಳು ಕಂಡು ಬಂದಿದ್ವಿ ಜಾಗತೀಕರಣದ ಪರಿಣಾಮವಾಗಿ, ಹಾಗೂ ಈ ವ್ಯಾಪಾರ ವೆಚ್ಚದಲ್ಲಿ ಅಂದರೆ ಈಗ ಬಿಸ್ನೆಸ್ ಇದ್ರಾಗ ನಾವು ಲೆಕ್ಕ ತಗೊಂಡ್ರೆ ಏನಾದರೂ ಬದಲಾವಣೆಗಳು ನಾವು ಕಾಣಬಹುದಾ? ಹೌದು, ಖಂಡಿತವಾಗ್ಲೂ ಈಗ ನಾವು ಯಾವುದೇ ಒಂದು ಕಾರ್ಯವನ್ನು ಮಾಡ್ತಿದ್ದೇವೆ ಅಂತ ಹೇಳಿದ್ರೆ ಅದಕ್ಕೆ ಹಲವಾರು ಕಟ್ಟುಪಾಡುಗಳನ್ನು ನಾವು ಯಾವ ರೀತಿಯಾಗಿ ವ್ಯವಸ್ಥೆಯಲ್ಲಿ ಇದ್ದಾವೆ ಅಂತ ನೋಡಬೇಕಾಗತ್ತೆ. ಈಗ ನಾನು ಹೇಳಿದೆ ರೈತರು ತಮ್ಮ ಒಕ್ಕೂಟಗಳನ್ನು ಮಾಡಿಕೊಂಡು ಅವರ ಬೇರೆ ಯಾವುದೇ ಕೃಷಿಗೆ ಸಂಬಂಧಪಟ್ಟ ಉತ್ಪನ್ನಗಳನ್ನು ನಾವು ಮಾರಾಟ ಮಾಡಬೇಕಾದ್ರೆ ಸ್ಥಳೀಯ ಮಾರುಕಟ್ಟೆಯನ್ನು ಹೊರತುಪಡಿಸಿ ಬೇರೆ ದೇಶಗಳಿಗೆ ಅಥವಾ ಹೊರದೇಶಗಳಿಗೆ ನಾವು ಮಾರುಕಟ್ಟೆ ಮಾಡಬೇಕಾದ್ರೆ ಅದರದ್ದೇ ಆದಂಥ ಕೆಲವೊಂದು ತಾಂತ್ರಿಕ ಷರತ್ತುಗಳಂತ ಹೇಳ್ಬೋದು ಅಥವಾ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ MOU ಇರ್ತದೆ ಅಥವಾ ಒಂದು ಕೆಲವೊಂದು ತಾಂತ್ರಿಕ ವಿಷಯಗಳನ್ನಾಗಿರಬಹುದು ಅಥವಾ ಕೆಲವೊಂದು ಪಾಲಿಸೀಸ್ ಏನಿದ್ದಾವೆ ನೀತಿಯನ್ನು ನಾವು ಅಳವಡಿಸಿಕೊಂಡು ಆ ರೀತಿ ಈ ಒಂದು ಕಾರ್ಯಕ್ರಮವನ್ನು ಮುಂದುವರಿಸಬೇಕಾಗ್ತದೆ. ಇದರಲ್ಲಿ ಮುಖ್ಯವಾಗಿ ಜಾಗತೀಕರಣವನ್ನು ನಾವು ನೋಡಬೇಕಾದ್ರೆ ಈ ವ್ಯಾಪಾರ ವಹಿವಾಟಿನಲ್ಲಿ ವೆಚ್ಚಗಳು ಬಹಳಷ್ಟು ಏರ್ಪೇರಾಗ್ತದೆ. ಅಂದರೆ ಒಂದು ದೇಶದಿಂದ ಮತ್ತೊಂದು ದೇಶದಲ್ಲಿ ಒಂದೇ ಉತ್ಪನ್ನಕ್ಕೆ ಒಂದೇ ಸಮಯದಲ್ಲಿ ಹಲವಾರು ವಿವಿಧ ದರಗಳನ್ನು ನಿಗದಿಪಡಿಸಲಾಗಿರ್ತದೆ. ಹಾಗಾಗಿ ರೈತರು ಯಾವ ದೇಶದಲ್ಲಿ ಗ್ರಾಹಕರಿಗೆ ಎಷ್ಟು ಸಾಂದ್ರತೆ ಅಥವಾ ಎಷ್ಟು ಮಟ್ಟಿಗೆ ಈ ಒಂದು ಉತ್ಪನ್ನದ ಬೇಡಿಕೆ ಇದೆ ಅಂತ ತಿಳ್ಕೊಂಡು ಅದರ ಮೂಲಕ ನಾವು ಒಂದು ವ್ಯಾಪಾರವನ್ನು ವಹಿವಾಟವನ್ನು ಮಾಡಿದ್ರೆ ತುಂಬ ಅನುಕೂಲ ಆಗ್ತದೆ. ಈಗ ಅದಕ್ಕೆ ಒಂದು ಮುಖ್ಯವಾದ ಉದಾಹರಣೆ ಅಂತ ಹೇಳಿದ್ರೆ ಮಹಾರಾಷ್ಟ್ರದಲ್ಲಿ ನಾಗ್ಪುರ್ ಪ್ರದೇಶದಲ್ಲಿ ಹೆಚ್ಚಿಗೆ ಈರುಳ್ಳಿಯನ್ನು ಬೆಳೀತಿರ್ತಾರೆ ರೈತರು. ಹಾಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಸಹ ಚಿತ್ರದುರ್ಗದಲ್ಲಿ ಹಾಗೂ ನಾರ್ತ್ ಕರ್ನಾಟಕ ಪ್ರದೇಶಗಳಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ಹೆಚ್ಚಿಗೆ ಮೆಣಸಿನಕಾಯಿ ಮತ್ತು ಈರುಳ್ಳಿ ಬೆಳೆಯನ್ನು ಹೆಚ್ಚಿಗೆ ಬೆಳೀತಾರೆ. ಈ ಒಂದು ಉತ್ಪನ್ನಗಳನ್ನು ರೈತರು ಈ ರೈತರ ಒಂದು ಒಕ್ಕೂಟಗಳ ಮೂಲಕ ಈ ಒಂದು ಬೆಳೆಗಳನ್ನು ಬೆಳೆದು ಮಾರಾಟ ಮಾಡ್ತಿದ್ದಾರೆ ಅಂತ ಹೇಳಿದೆ. ಇದಕ್ಕೆ ನಾವು ಬದಲಾವಣೆಗಳು ಏನಾಗಿದೆ ಇತ್ತೀಚಿನ ದಿನಗಳಲ್ಲಿ ಅಂತಂದರೆ ಇದಕ್ಕೆ ವೇಗ ವರ್ಧನೀಯ ಅಥವಾ ಫಲಾನುಭವಿಗಳಾಗಬೇಕಾದ್ರೆ ಅಥವಾ ನಾನು ಹೊರದೇಶಕ್ಕೆ ನಾನು ಒಬ್ಬ ರೈತ ಅಥವಾ ನಾವು ಒಬ್ಬ ರೈತ ಒಕ್ಕೂಟಗಳ ಮೂಲಕ ನಾವು ಕಳಿಸಬೇಕಾದ್ರೆ ನೇರವಾಗಿ ಅವಕಾಶವಿದೆ. ಇದಕ್ಕೆ ಸಂಬಂಧಿಸಿದ ಸ್ಥಳ ಮತ್ತು ಅಂತಾರಾಷ್ಟ್ರೀಯ ಗಡಿಗಳನ್ನು ಒಳಗೊಂಡಿರುತ್ತೆ. ಇಂಥ ಸಮಯದಲ್ಲಿ ಅದನ್ನು ಕಳಿಸ್ಕೊಡೋದಕ್ಕೆ ವೆಚ್ಚ ಎಷ್ಟಾಗುತ್ತೆ ಮತ್ತು ಇದಕ್ಕೆ ಪೂರಕವಾದಂಥ ಅಂದರೆ ಯಾರು ಅದನ್ನು ಕೊಂಡುಕೊಳ್ತಾರೆ ಅಥವಾ ಯಾರು ಪರ್ಚೇಸ್ ಮಾಡ್ತಾರೆ ಕಂಪನಿಯವರು ಹೊರದೇಶದವರು ಯಾವ ರೀತಿಯಾದಂಥ ಒಂದು ಕ್ವಾಲಿಟಿನ ಕೇಳ್ತಾರೆ ಇದರ ಮೂಲಕ ಎಷ್ಟರ ಮಟ್ಟಿಗೆ ಅವರು ನಮಗೆ ಯಾವ ರೀತಿಯಲ್ಲಿ ಹಣವನ್ನು ಸಂದಾಯ ಮಾಡ್ತಾರೆ, ಇವುಗಳನ್ನೆಲ್ಲ ಒಂದು ಕಳಿಸೋದಕ್ಕಿಂತ ಮೊದಲೇ ಅವರು ಪೂರಕವಾಗಿ ರೈತರಾಗಿರ್ಬೋದು ಅಥವಾ ರೈತ ಒಕ್ಕೂಟ ಆಗಿರ್ಬೋದು ಅಥವಾ ಯಾವುದೇ ಸಂಘ ಸಂಸ್ಥೆ ಆಗಿರಬಹುದು, ಕಳಿಸೋದಕ್ಕಿಂತ ಮೊದಲೇ ಯೋಚನೆ ಮಾಡಿ ಅದನ್ನು ಸೂಚನೆಗಳನ್ನು ಅನುಸರಿಸಿ ಅದಾದ ನಂತರ ವ್ಯಾಪಾರಕ್ಕೆ ಬೇಕಾಗಿರುವಂಥ ಎಲ್ಲ ರೀತಿಯಾದಂಥ ಸಹಿಗಳನ್ನು ತಗೊಂಡು ಸ್ಥೂಲವಾಗಿ ಅದನ್ನೆಲ್ಲ ಯೋಚನೆ ಮಾಡಿ ನೋಡಿ ಆದ ನಂತರ ಇವುಗಳನ್ನು ಯಾವ ಅವಧಿಗೆ ಕಳಿಸಬೇಕು, ಎಷ್ಟು ಉತ್ಪಾದನೆಯನ್ನು ಕಳಿಸಬೇಕು, ದರವನ್ನು ಹೇಗೆ ನಿಗದಿ ಮಾಡಿದ್ದಾರೆ, ಅಲ್ಲಿಗೆ ತಲುಪಿದ ಆದ ನಂತರ ನಮಗೆ ಎಷ್ಟು ದಿನಕ್ಕೆ ಹಣ ನಮಗೆ ಸಂದಾಯ ಆಗ್ತದೆ, ಮತ್ತು ಎಷ್ಟು ವರ್ಷಗಳವರೆಗೆ ನಾವು ಕಾಂಟ್ರಾಕ್ಟನ್ನು ಮಾಡಿದ್ದೇವೆ ರೈತರು ಮತ್ತು ಕಂಪನಿಯ ಒಂದು ಮಧ್ಯದಲ್ಲಿ, ಇದು ಎಷ್ಟು ವರ್ಷಗಳವರೆಗೆ ಒಂದು ಏನು ನಮ್ಮ ಅಗ್ರಿಮೆಂಟು ಮಾಡಿಕೊಂಡಿದ್ದೀವಿ ಅಂತ ಮಾಡಿಕೊಂಡಾದ ನಂತರ ನಮ್ಮ ಪದಾರ್ಥಗಳನ್ನು ರೈತರು ತಾವು ಇರುವಂತಹ ಸ್ಥಳದಿಂದಲೇ ಸಹ ಅದನ್ನು ರಫ್ತು ಮಾಡಬಹುದು. ಇದಕ್ಕೆ 1990 ದಶಕದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವಾರು ಹಂತಗಳಲ್ಲಿ ಇದಕ್ಕೆ ಪೂರಕವಾದಂಥ ಒಂದು ಬದಲಾವಣೆಗಳನ್ನು ಈಗಾಗಲೇ ತಂದು ರೈತರಿಗೆ ವ್ಯಾಪಕವಾಗಿ ಹೆಚ್ಚಿಗೆ ಬೆಳೆದಂತೆಲ್ಲ ಹೆಚ್ಚು ಹೆಚ್ಚಿಗೆ ಹೊರದೇಶಗಳಿಗೆ ಮಾರಾಟ ಮಾಡಲಿಕ್ಕೆ ಇದಕ್ಕೆ ಒಂದು ಅವಕಾಶವನ್ನು ಮಾಡಿ ನಮ್ಮ ದೇಶದಲ್ಲಿ ಉತ್ತಮವಾದಂಥ ಕೃಷಿಯಲ್ಲಿ ಅಭಿವೃದ್ಧಿ ಬರಲಿಕ್ಕೆ ಕೇಂದ್ರ ಸರ್ಕಾರಗಳು ಹಾಗೂ ರಾಜ್ಯ ಸರ್ಕಾರಗಳು ಹಲವಾರು ಬದಲಾವಣೆಗಳನ್ನು ಮಾಡ್ತಾ ಬಂದಿದ್ದಾವೆ. ಇತ್ತೀಚೆಗೆ ನಮ್ಮ ಜಗತ್ತಿನ ಜನಸಂಖ್ಯೆನೂ ಸಾಕಷ್ಟು ಹೆಚ್ಚಳ ಆಗಿದೆ, ಅದೇ ರೀತಿ ನಮ್ಮ ದೇಶದ ಜನಸಂಖ್ಯೆನೂ ಸಾಕಷ್ಟು ಹೆಚ್ಚಳ ಆಗಿದೆ. ಜಾಗತೀಕರಣದಿಂದ ಈ ಕೃಷಿಯ ಮೇಲೆ ಈ ಉತ್ಪಾದನೆ ಏನಾಗುತ್ತಲ್ಲ, ಈ ಉತ್ಪಾದನೆ ಬೆಳವಣಿಗೆ ಮೇಲೆ ಏನಾದರೂ ವ್ಯತ್ಯಾಸ ಆಗಿದೆಯಾ ಅಥವಾ ಈ ದರಗಳಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬಂದಿದೆಯಾ ಅನ್ನಂತ. ಈಗ ನಮಗೆಲ್ಲ ತಿಳಿದಿರೋ ಹಾಗೆ ಪ್ರಪಂಚಕ್ಕೆ ಹೋಲಿಸಿದರೆ ನಮ್ಮ ದೇಶದಲ್ಲೂ ಸಹ ಗಣನೀಯವಾಗಿ ಜನಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಬೆಳೀತಾ ಬಂದಿದೆ. ಈಗಾಗಲೇ ನಾನು ಹೇಳೋದಕ್ಕೆ ಇಷ್ಟಪಡೋದು ಏನಂದರೆ 2007 ಯುನೈಟೆಡ್ ಸ್ಟೇಟ್ಸ್ ಅಥವಾ ಅಮೇರಿಕಾ ಅಥವಾ ಯುರೋಪಿನಲ್ಲಿ ಆರ್ಥಿಕತೆಯ ಒಂದು ಹಿಂಜರಿಕೆ ಪ್ರಾರಂಭ ಆಯಿತು. ಅಂದರೆ ಜನಸಂಖ್ಯೆಯು ಏರುಪೇರಾದಾಗೆಲ್ಲ ಅದರ ಮೊದಲ ಪರಿಣಾಮ ಬೀರುವಂಥದ್ದು ಅದರ ಒಂದು ಆರ್ಥಿಕ ವ್ಯವಸ್ಥೆಯ ಮೇಲೆ. ಅದು ನಮ್ಮ ದೇಶವನ್ನು ಸಹ ಬಿಟ್ಟಿಲ್ಲ. ಈಗ ನಮ್ಮಲ್ಲಿ ಈಗ 128 ಜನಸಂಖ್ಯೆ ಏನಿದೆ ಅದರಲ್ಲಿ 56-58% ಜನರು ಇವತ್ತಿಗೂ ಸಹ ಗ್ರಾಮೀಣ ಪ್ರದೇಶಗಳಲ್ಲಿ ನೆಲೆಸಿ ಕೃಷಿಯನ್ನೇ ಇವತ್ತಿಗೂ ಸಹ ಅವಲಂಬಿಸಿದ್ದಾರೆ. ಅವರ ಮುಖ್ಯ ಉದ್ಯೋಗ ಕೃಷಿಯೇ ಆಗಿದೆ. ಹಾಗಾಗಿ ಜನಸಂಖ್ಯೆ ನಮ್ಮ ಕೃಷಿ ಉತ್ಪಾದನೆ ಮತ್ತು ಆದಾಯದ ಮೇಲೆ ಬಹಳಷ್ಟು ಪರಿಣಾಮವನ್ನು ಉಂಟು ಮಾಡಿದೆ. ಈಗ ನಮಗೆಲ್ಲ ಗೊತ್ತಿದೆ, ಈಗ ಕೃಷಿ ಅನ್ನೋದು ಬಹಳಷ್ಟು ತುಂಬ ಅನಿಶ್ಚಿತತೆ ಇರುವಂಥ ಒಂದು ಉದ್ದಿಮೆ. ಏಕೆಂದರೆ ಇದು ಹವಾಮಾನ ಗ್ರಹಿಕೆ ಇರುತ್ತೆ ಇದರಲ್ಲಿ, ಆಮೇಲೆ ಯಾವ ಟೈಮಲ್ಲಿ ಅಥವಾ ಯಾವ ಸಮಯದಲ್ಲಿ ಯಾವ ರೀತಿಯಾದಂಥ ತೊಂದರೆಗಳು ಬರುತ್ತೆ ಹೇಳೋಕ್ಕಾಗುತ್ತಿಲ್ಲ. ಮಾರುಕಟ್ಟೆಯಲ್ಲಿ ವ್ಯವಸ್ಥೆಯಲ್ಲಿ ತೊಂದರೆ ಆಗಿರಬಹುದು ಅಥವಾ ಯಾವುದೇ ಒಂದು ರೀತಿಯ ಅನಿಶ್ಚಿತತೆ, ಅಂದರೆ ಹೆಚ್ಚಿಗೆ ಮಳೆ ಬರುವಂಥದ್ದಾಗಿರಬಹುದು ಅಥವಾ ಹೊರಗಡೆ ನಮಗೆ ಬೇಡಿಕೆಯಾದಂಥ ಉತ್ಪನ್ನಗಳನ್ನು ಗುಣಮಟ್ಟದಲ್ಲಿ ಬೆಳೀಲಿಕ್ಕೆ ಆಗದೇ ಇರಬಹುದು ಅಥವಾ ಮಳೆ ಬರದಲ್ಲೇ ಬರಗಾಲ ಬರಬಹುದು, ಈ ರೀತಿಯಾಗಿ ಹಲವಾರು ಊಹಿಸೋದಕ್ಕೆ ಆಗದೇ ಇರುವಂಥ ತೊಂದರೆಗಳನ್ನು ಇಲ್ಲಿ ನೋಡಬೇಕಾಗ್ತದೆ. ಇದಕ್ಕೆಲ್ಲ ಮುಖ್ಯ ಕಾರಣ ಏನಂದರೆ ಹೆಚ್ಚಿನ ಜನರು ಈ ಒಂದು ಉದ್ದಿಮೆಯಲ್ಲಿ ತೊಡಗಿಸಿಕೊಂಡಿರುವಂಥದ್ದಾಗಿರಬಹುದು ಅಥವಾ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಜನರು ಇದರ ಮೇಲೆ ಡಿಪೆಂಡ್ ಆಗಿರುವಂಥದ್ದಾಗಿರಬಹುದು ಅಥವಾ ಸರಿಯಾದ ಒಂದು ಸಮಯದಲ್ಲಿ ಸರಿಯಾದ ಮಾಹಿತಿ ಇಲ್ಲದೇ ಇರೋದನ್ನು ಸಹ ಇದರ ಮೇಲೆ ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ಜನಸಂಖ್ಯೆಯಲ್ಲಿ ಏರುಪೇರಾಗ್ತಿರೋದ್ರಿಂದ ಅಥವಾ ಹೆಚ್ಚು ನೈಪುಣ್ಯತೆ ಇಲ್ಲದೇ ಇರುವಂಥ ಜನರು ಕೃಷಿ ಕ್ಷೇತ್ರಕ್ಕೆ ಆಗಿಂದಾಗ್ಗೆ ಅವರು ಬರೋದ್ರಿಂದ ಕೃಷಿ ಕ್ಷೇತ್ರದಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆಗಳು ಖಂಡಿತವಾಗ್ಲೂ ಕಂಡು ಬರ್ತಾ ಇದೆ. ಹಾಗಾಗಿ ಮುಖ್ಯವಾಗಿ ಏನು ಮಾಡಬೇಕಿಂತ ಸಮಯದಲ್ಲಿ ದೀರ್ಘಕಾಲೀನ ಬೆಳೆಗಳನ್ನು, ಅಂದರೆ ತೋಟಗಾರಿಕೆ ಬೆಳೆಗಳನ್ನು ಬೆಳೆಯುವಂಥದ್ದು ಮತ್ತು ಉತ್ತಮ ರೀತಿಯಾಗಿ ಹವಾಮಾನಕ್ಕೆ ಅಥವಾ ಪರಿಸರಕ್ಕೆ ತೊಂದರೆಯಾಗದೇ ಇರುವಂಥ ಬೆಳೆಗಳನ್ನು ಬೆಳೆಯುವಂಥದ್ದಾಗಿರ್ಬೋದು ಮತ್ತು ಕೃಷಿ ಉತ್ಪನ್ನಗಳಲ್ಲಿ ತುಲನಾತ್ಮಕವಾದಂಥ ಮತ್ತು ಉತ್ತಮವಾದಂಥ ಬೇಡಿಕೆ ಇರುವಂಥ ಬೆಳೆಗಳನ್ನು ಬೆಳೆದು ಈ ಒಂದು ಎಷ್ಟು ಜನ ಈ ಒಂದು ಕೃಷಿ ಅಥವಾ ಕೃಷಿಯೇತರ ಚಟುವಟಿಕೆಗಳಲ್ಲಿ ತೊಡಸ್ಕೊಂಡಿದ್ದಾರೆ ಅವರೆಲ್ಲರಿಗೂ ಸಹ ಉತ್ತಮವಾದಂಥ ಒಂದು ಕೆಲಸ ಸಿಗಬೇಕು ಅಥವಾ ಉತ್ತಮವಾದಂಥ ಒಂದು ಕಾರ್ಯದಲ್ಲಿ ತೊಡಗಿಸ್ಕೊಳ್ಬೇಕು ಅಂತ ಹೇಳಿ ಅದರಲ್ಲಿ ತೊಡಗಿಸ್ಕೊಂಡ್ರೆ ಮಾತ್ರ ಮುಂದೆ ಬರುವಂಥ ದಿನಗಳಲ್ಲಿ ಲಾಭ ಬರ್ತದೆ ಹಾಗೂ ಉತ್ತಮವಾದಂಥ ಜೀವನವನ್ನು ನಡೆಸ್ಕೊಳ್ಳೋದ್ರಲ್ಲಿ ಯಾವುದೇ ತೊಂದರೆ ಆಗೋದಿಲ್ಲ. ಅಂದರೆ ಜನಸಂಖ್ಯೆಗೆ ಅನುಗುಣವಾಗಿ ಅಥವಾ ಅದಕ್ಕೆ ಅನುಪಾತಕ್ಕೆ ಸರಿಯಾಗಿ ಈ ಕೃಷಿಯ ಚಟುವಟಿಕೆಗಳನ್ನು ನಡೆಸಿಕೊಂಡು ಪ್ರತಿಯೊಬ್ಬರೂ ಸಹ ಇದರಲ್ಲಿ ತೊಡಗಿಸ್ಕೊಂಡ್ರೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಇದು ನಿರಂತರವಾಗಿ ನಡೆದುಕೊಂಡು ಬಂದಿರುವಂಥ ಪ್ರಕ್ರಿಯೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ ಈ ಜಾಗತೀಕರಣದಿಂದ ಈ ಕಚ್ಚಾ ತೈಲ ಮತ್ತು ಜೈವಿಕ ಇಂಧನದ ಬಗ್ಗೆ ಒಂದು ಬೇಡಿಕೆಯ ಬಗ್ಗೆ ಸಾಕಷ್ಟು ಪರಿಣಾಮ ಬೀರುತ್ತೆ. ಇದು ಈ ಜಾಗತೀಕರಣದಿಂದ ಯಾವ ರೀತಿ ಪರಿಣಾಮ ಬೀರಿದೆ ಅನ್ನೋದ್ರ ಬಗ್ಗೆ ಹೇಳಿ. ಮುಖ್ಯವಾಗಿ ಇದು ತುಂಬಾ ದೊಡ್ಡ ಸವಾಲನ್ನೇ ನಾವೀಗ ಮುಂದೆ ಬರುವಂತಹ ದಿನಗಳಲ್ಲಿ ಎದುರಿಸಬೇಕಾಗ್ತದೆ ಅಂತ ನಾವೆಲ್ಲ ಇವತ್ತು ಯೋಚನೆ ಮಾಡಬೇಕಾಗಿದೆ. ಯಾಕಂದ್ರೆ ಇವತ್ತಿನ ದಿನ ಈಗ ಫಸಲ್ ಫ್ಯೂಯಲ್ಸ್ ಅಂತ ನಾವು ಏನು ಹೇಳ್ತೇವೆ ಅಂದರೆ ಸಾಂಪ್ರದಾಯಿಕ ತೈಲ ಅಂತ ನಾವು ಹೇಳ್ತೇವೆ, ಪೆಟ್ರೋಲ್ ಆಗ್ಬೋದು ಅಥವಾ ಡೀಸೆಲ್ ಆಗ್ಬಹುದು. ಇದು ನಮ್ಗೆ ಈಗಾಗಲೇ ಗೊತ್ತಾಗ್ತಿದೆ, ದಿನದಿಂದ ದಿನಕ್ಕೆ ಮಾರುಕಟ್ಟೆಯಲ್ಲಿ ಗ್ರಾಹಕರು ಅಥವಾ ಜನಸಾಮಾನ್ಯರು ಅತಿ ಹೆಚ್ಚು ಬಳಕೆಯಲ್ಲಿ ತೊಡಗಿಸಿದ್ದಾರೆ. ಡೀಸೆಲ್ ಆಗ್ಬೋದು ಅಥವಾ ಪೆಟ್ರೋಲ್ ಆಗ್ಬೋದು, ಪ್ರತಿಯೊಬ್ಬರ ಮನೆಯಲ್ಲೂ ಕಾರು ಅಥವಾ ಟೂ ವೀಲರ್ ಇರುತ್ತೆ, ಟ್ರ್ಯಾಕ್ಟರ್ ಇರ್ತವೆ, ಜನರೇಟರ್ಗಳು ಇರ್ತವೆ. ಇನ್ನು ನಗರ ಪ್ರದೇಶಕ್ಕೆ ಹೋದರೆ ಎಂದು ಇದರ ಒಂದು ಉಪಯೋಗ ಖಂಡಿತವಾಗಲೂ ನಮಗೆ ಊಹೆಗೂ ಮೀರಿ ಈಗ ಇವತ್ತಿನ ದಿನಗಳಲ್ಲಿ ಈ ಕಚ್ಚಾ ತೈಲವನ್ನು ಉಪಯೋಗ ಮಾಡ್ತಿರೋದು ನಾವು ಈಗ ನೋಡ್ತಾ ಇದ್ದೇವೆ. ಬಹುಶಃ ಇನ್ನೊಂದು 20-25 ವರ್ಷದಲ್ಲಿ ಇವತ್ತು ಏನು ನಾವು ಈ ಕಚ್ಚಾ ತೈಲವನ್ನು ನಾವು ಈಗ ಬಳಕೆ ಮಾಡ್ತಿದ್ದೇವೆ, ಇದು ಸಂಪೂರ್ಣವಾಗಿ ಒಂದಲ್ಲ ಒಂದು ದಿನ ನಶಿಸಿ ಹೋಗುತ್ತೆ ಅಂತ ಹೇಳೋದ್ರಲ್ಲಿ ತಪ್ಪಾಗಲಾರದು. ಸೊ ಹಾಗಾಗಿ ನಮ್ಮ ಭಾರತದ ರೈತರಿಗೆ ಈಗ ತೈಲವನ್ನು ಉತ್ಪಾದನೆ ಮಾಡಿಕೊಳ್ಳೋದಕ್ಕೆ ಅಂದರೆ ಜೈವಿಕ ಇಂಧನವನ್ನು ತಾವು ಇರುವಂಥ ಪ್ರದೇಶಗಳಲ್ಲಿ, ಸ್ಥಳೀಯ ಪ್ರದೇಶಗಳಲ್ಲಿ, ಅವರು ಇರುವಂಥ ಜಾಗಗಳಲ್ಲಿ ಉತ್ತಮವಾಗಿ ಈ ಜೈವಿಕ ಇಂಧನ ಅಂದರೆ ಎಣ್ಣೆ ಬಿಡುವಂಥ ಗಿಡಗಳನ್ನು ಇವತ್ತಿನ ದಿವಸ ಅವರು ಬೆಳೆಸ್ಕೊಂಡ್ರೆ ಬಹುಶಃ ಮುಂದೆ ಬರುವಂಥ ದಿನಗಳಲ್ಲಿ ಅವರು ಅತಿ ಹೆಚ್ಚು ಹಣವನ್ನು ಸಂಪಾದನೆ ಮಾಡ್ತಾರೆ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ. ಏಕೆಂದರೆ ಇವತ್ತು ಒಂದು ಅಂದಾಜಿನ ಪ್ರಕಾರ ಒಂದು ದಿನಕ್ಕೆ ಕೇವಲ ಸರಾಸರಿ ನೋಡೋದಾದರೆ ಒಬ್ಬ ಮನುಷ್ಯ ಒಂದು ದಿನಕ್ಕೆ 0.5 ಲೀಟರ್ 1 ಲೀಟರು ಅಷ್ಟು ಕಚ್ಚಾ ತೈಲವನ್ನು ಉಪಯೋಗ ಮಾಡ್ತಾನೆ, ನೇರವಾಗಿ ಮತ್ತು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ. ಅಂದರೆ ಅದು ಇಂಜಿನ್ಸ್ ಆಗಿರ್ಬೋದು, ವೆಹಿಕಲ್ ಆಗಿರ್ಬೋದು, ಫ್ಯಾಕ್ಟರಿ ಆಗಿರಬಹುದು ಅಥವಾ ಬೇರೆ ಯಾವುದೇ ಇಂಡಸ್ಟ್ರಿ ಆಗಿರ್ಬೋದು, ಈ ಮೂಲದಿಂದ ಇಷ್ಟನ್ನು ನಾವು ಈಗ ಉಪಯೋಗ ಮಾಡ್ತಾ ಇದ್ದೇವೆ. ಸೊ ಈ ಒಂದು ನಿಟ್ಟಿನಲ್ಲಿ ರೈತರು ಮುಂದೆ ಬರುವಂಥ ದಿನಗಳಲ್ಲಿ ತಮ್ಮ ಪ್ರದೇಶಗಳಲ್ಲಿ ಯಾವ ರೀತಿಯಾದಂಥ ಒಂದು ಬೆಳೆಗಳನ್ನು ಅಥವಾ ಮರಗಳನ್ನು ಬೆಳ್ಕೊಂಡ್ರೆ ಕಚ್ಚಾ ತೈಲವನ್ನಾಗಿರಬಹುದು ಅಥವಾ ಬೇರೆ ಯಾವುದೇ ಇಂಧನಕ್ಕೆ ಮೂಲವಾದಂಥ ಒಂದು ಶಕ್ತಿಯನ್ನು ಬೆಳ್ಕೊಳ್ಬಹುದು ಅಂಥೇಳಿ ಖಂಡಿತವಾಗ್ಲೂ ಇದಕ್ಕೆ ಹೆಚ್ಚು ರೈತರು ತುಂಬ ಹೆಚ್ಚಿನ ಒಂದು ಆಸಕ್ತಿಯನ್ನು ನೀಡಿದರೆ ಖಂಡಿತವಾಗ್ಲೂ ಮುಂದೆ ಬರುವಂಥ ದಿನಗಳಲ್ಲಿ ರೈತರಿಗೆ ಬಹಳಷ್ಟು ಉಪಯೋಗ ಆಗ್ತದೆ. ಇದಕ್ಕೆ ಒಂದು ಉದಾಹರಣೆ ಅಂತ ಹೇಳಿದ್ರೆ ಜೈವಿಕ ಇಂಧನ ಅಂತ ನಾನೀಗ ಹೇಳಿದೆ. ಇದರಲ್ಲಿ ಮುಖ್ಯವಾಗಿ ನಮಗೆಲ್ಲ ಗೊತ್ತಿರೋ ಹಾಗೆ ಬೇವು, ಹೊಂಗೆ, ಅದಾದ ನಂತರ ಜತ್ರೋಫಾ, ಈಗ ನಾವು ಕಳ್ಳಿ ಗಿಡ ಅಥವಾ ಔಡ್ಲ ಅಂತ ಹೇಳ್ತೇವೆ, ಅದನ್ನು ಬೇಲಿಗೆ ನಾವು ಸಾಮಾನ್ಯವಾಗಿ ಉಪಯೋಗ ಮಾಡ್ತೇವೆ. ನಮ್ಮ ಹಿತ್ತಲಿಗಾಗಲಿ ಅಥವಾ ರೋಡ್ ಸೈಡಲ್ಲಾಗಲಿ ಇದನ್ನು ಬೇಲಿಗಳಿಗಾಗಿ ನಾವು ಅದನ್ನು ಅಥವಾ ಕಾಂಪೌಂಡ್ಗಾಗಲಿ ನಾವು ಈ ಒಂದು ಔಡ್ಲ ಗಿಡವನ್ನು ನಾವು ಯೂಸ್ ಮಾಡ್ತೇವೆ, ಅದನ್ನು ಜತ್ರೋಫಾ ಅಂತ ಕರಿತೇವೆ. ಹೀಗೆ ಜತ್ರೋಫಾ, ಅದಾದ ನಂತರ ಸಿಮರೂಬ ಅಂತ ಹೇಳಿ ಯುರೋಪ್ನಿಂದ ನಾವು ಆಮದು ಮಾಡಿಕೊಂಡಿದ್ದೇವೆ. ಇದರಲ್ಲಿ 65% ಎಣ್ಣೆ ಅಂಶ ಇದೆ ಸಿಮರೂಬ ಅಂತ ಹೇಳಿ. ಹಿಪ್ಪೆ ಅನ್ನುವಂಥದ್ದು ಸುಮಾರು 400-500 ವರ್ಷಗಳವರೆಗೆ ಈ ಗಿಡ ಬೆಳೀತದೆ. ಹೀಗೆ ಬೇರೆ ಬೇರೆ ರೀತಿಯ ಪ್ರಭೇದದ ಗಿಡಗಳನ್ನು, ಎಣ್ಣೆ ಇರುವಂಥ ಗಿಡಗಳನ್ನು ನಾವು ಬೆಳ್ಕೊಂಡು, ಅದರಲ್ಲಿ ಮುಖ್ಯವಾಗಿ ರೈತರು ಎಲ್ಲಿ ಆಹಾರದ ಬೆಳೆಗಳನ್ನು ಬೆಳ್ಕೊಳ್ಳೋದಿಲ್ಲ, ಇರುವಂಥ 1 ಎಕರೆ 2 ಎಕರೆ ಜಮೀನಲ್ಲಿ ನಾವು ಈ ಜೈವಿಕ ಇಂಧನ ಗಿಡಗಳನ್ನಾಗಲಿ ಮರಗಳನ್ನಾಗಲಿ ಬೆಳ್ಕೊಳ್ಳಿ ಅಂತ ಹೇಳೋದಿಲ್ಲ. ಇದನ್ನು ರೋಡಿನ ಇಕ್ಕೆಲಗಳಲ್ಲಿ, ಅದಾದ ನಂತರ ತೋಟದ ಎಲ್ಲ ಬೌಂಡ್ರಿಗೆ, ಅದಾದ ನಂತರ ಕಮ್ಯುನಿಟಿ ಲ್ಯಾಂಡ್ಸ್ ಅಂತ ನಾವು ಏನು ಹೇಳ್ತೀವಿ, ಗ್ರಾಮದ ಒಂದು ಸ್ಮಶಾನ ಆಗಿರಬಹುದು ಅಥವಾ ಬೇರೆ ಮೈದಾನದ ಪ್ರದೇಶ ಆಗಿರ್ಬೋದು, ಸಮೂಹ ಪ್ರದೇಶಗಳಾಗಿರ್ಬೋದು, ಇಂಥ ಜಾಗದಲ್ಲಿ ಈ ಜೈವಿಕ ಇಂಧನದ ಗಿಡಗಳನ್ನು ಬೆಳೆಸ್ಕೊಂಡು, ಇನ್ನು ಇವೆಲ್ಲ ಏನಾಗಿದೆ ಅಂದರೆ ಈಗಾಗಲೇ ಎಲ್ಲ ಕೃಷಿ ವಿಶ್ವವಿದ್ಯಾನಿಲಯಗಳು ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟು, ಅದಾದ ನಂತರ ರಿಸರ್ಚ್ ಸಂಸ್ಥೆಗಳು ಸಹ, ಸಂಶೋಧನಾ ಕೇಂದ್ರಗಳು ಸಹ ಈಗ ಜೈವಿಕ ಇಂಧನದ ಗಿಡಗಳನ್ನು ಅತಿ ಬೇಗ ಇಳುವರಿ ಕೊಡುವಂಥ ಗಿಡಗಳನ್ನು ಈಗ ರೈತರಿಗೆ ಕೊಡ್ತಿದ್ದಾರೆ. ಈ ನಿಟ್ಟಿನಲ್ಲಿ ರೈತ ಬಾಂಧವರು ಈ ಜೈವಿಕ ಇಂಧನದ ಗಿಡಗಳನ್ನು ಬೆಳ್ಕೊಂಡು ಇವುಗಳಿಂದ ಎಣ್ಣೆಯನ್ನು ತಾವೇ ಪಡ್ಕೊಂಡಿದ್ದೆ. ಆದರೆ ನೇರವಾಗಿ ಇದನ್ನು 2 ರೀತಿಯಲ್ಲಿ ಉಪಯೋಗ ಮಾಡಬಹುದು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಈಗ ಡೀಸೆಲ್ ನಾವು ಏನು ಉಪಯೋಗ ಮಾಡ್ತಿದ್ವಿ, ನಮ್ಮ ಕಾರ್ಗಾಗ್ಬೋದು ಅಥವಾ ಈಗಾಗಲೇ ಬಳಕೆಯಲ್ಲಿ ಮಾಡ್ತಿರುವಂಥ ಟ್ರ್ಯಾಕ್ಟರ್ ಆಗಿರಬಹುದು, ನಿಮ್ಮಲ್ಲಿರುವಂಥ ಡೀಸೆಲ್ ಪಂಪ್ ಸೆಟ್ ಆಗಿರ್ಬೋದು, ಇದಕ್ಕೆ 10% ಮಾತ್ರ ಈ ಜೈವಿಕ ಇಂಧನವನ್ನು ಮಿಶ್ರಣ ಮಾಡಿ ಅದನ್ನು ಉಪಯೋಗ ಮಾಡಬಹುದು. 90% ಡೀಸೆಲ್ಲು, 10% ಜೈವಿಕ ಇಂಧನವನ್ನು ಇದನ್ನು ಮಿಶ್ರಣ ಮಾಡಿ ಬಳಸಿದ್ದೇ ಆದರೆ ಏನು ತೊಂದರೆ ಇಲ್ಲ. ಎರಡನೇದಾಗಿ ಇದನ್ನು ನಾವು ಎಸ್ಟರಿಫಿಕೇಶನ್ ಅಂತ ಹೇಳಿ ಒಂದು ಪರಿವರ್ತನೆ ಮಾಡಬೇಕಾಗ್ತದೆ ಈ ಜೈವಿಕ ಇಂಧನವನ್ನು. ಇದನ್ನು ಆದ ನಂತರ ಇದರ ವೆಸ್ಕಾಸಿಟಿ ಅಂತ ಹೇಳಿ ಕಡಿಮೆ ಆಗ್ತದೆ, ಅದು ನೇರವಾಗಿ 100% ನಾವು ಉಪಯೋಗ ಮಾಡುವಂಥ ಎಲ್ಲ ಡೀಸೆಲ್ ವಾಹನಗಳಾಗಿರಬಹುದು, ಪಂಪ್ಸೆಟ್ ಆಗಿರಬಹುದು, ಟ್ರ್ಯಾಕ್ಟರ್ ಆಗಿರಬಹುದು ಅಥವಾ ಜನರೇಟರ್ ಆಗಿರಬಹುದು, ಇವುಗಳಿಗೆ ನೇರವಾಗಿ ನಾವು ಜೈವಿಕ ಇಂಧನವನ್ನು ಬಳಸಿದ್ರೆ ಜೈವಿಕ ಇಂಧನದಲ್ಲಿ ಯಾವುದೇ ರೀತಿಯಾದಂಥ ನಮ್ಮ ವಾಹನಗಳಿಗಾಗಲಿ, ಜನರೇಟರ್ಗಳಿಗಾಗಲಿ ಅಥವಾ ಮೋಟರ್ಗಳಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗೋದಿಲ್ಲ. ಇನ್ನು ಅದರಲ್ಲಿ ಎಮಿಷನ್ ಏನು ಬರ್ತದೆ, ಕಾರ್ಬನ್ ಡೈಆಕ್ಸೈಡ್ ಏನು ಈಗ ಉಗುಳುತ್ತಿದ್ದಾವೆ ನಮ್ಮ ವಾಹನಗಳಿಂದ, ಅದರ ಒಂದು ಕಾರ್ಬನ್ ಒಂದು ಉಗುಳುವಿಕೆಯನ್ನು ಸಹ ತುಂಬ ಕಡಿಮೆ ಆಗ್ತದೆ. ಅಂದರೆ ಇದು ಪರಿಸರ ಪ್ರೇಮಿ ಜೈವಿಕ ಇಂಧನ ಆಗಿರ್ತದೆ. ನಾವೀಗ ಡೀಸೆಲ್ಲು ಪೆಟ್ರೋಲ್ ಏನು ನಾವು ಉಪಯೋಗ ಮಾಡಿ ಈಗ ವಾಹನಗಳನ್ನು ಚಾಲನೆ ಮಾಡ್ತಿದ್ದೀವಿ, ಇದರಿಂದ ಅತಿ ಹೆಚ್ಚು ಕಾರ್ಬನ್ ಡೈಆಕ್ಸೈಡ್, ಇಂಗಾಲ ಡೈಆಕ್ಸೈಡ್ ಹೊರಗಡೆ ಬರ್ತಾ ಇದೆ. ಹಾಗಾಗಿ ಇದನ್ನು ಬಿಟ್ಟು